गुनगुनाए जाएंगे नव विकास के गीत। आन बान शान का प्रतीक राष्ट्रध्वज तिरंगा। आइए आजादी के अमृत महोत्सव के पावन अवसर पर इस स्वाधीनता दिवस हर घर फहराते हैं तिरंगा और लेते हैं भव्य और सशक्त भारत के निर्माण का संकल्प। आइए हर घर फहराएं तिरंगा। ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಗೆ ಅಪ್ಲೈ ಮಾಡಿ 8550850092 ಅಥವಾ 8550850094 ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಇನ್ನು ಮುಂದೆ ಕೇಳಿ, ಭತ್ತದ ಖರ್ಚು ಕಡಿಮೆ ಮಾಡುವಲ್ಲಿ ಯಾಂತ್ರೀಕರಣದ ಅಳವಡಿಕೆ. ಈ ಕುರಿತು ಶಿವಮೊಗ್ಗದ ಬಿ ಬೀರನಹಳ್ಳಿಯ ಬಿಎನ್ ರವಿಕುಮಾರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ಕಾರ ಸರ್. ವಿದ್ಯಾಭ್ಯಾಸ ಎಲ್ಲ ಎಷ್ಟಾಗಿದೆ? SLC ಸರ್. SLC ಆದ್ಮೇಲೆ ಮುಂದುವರ್ಲಿಲ್ವಾ? ಇಲ್ಲ ಸರ್. ಯಾಕೆ ಶಾಲೆ ದೂರ ಅಂತನ ಅಥವಾ ಮನೇಲಿ ಕಳಿಸ್ಲಿಲ್ವಾ? ಇಲ್ಲ, ನಮ್ಮ ಎಜುಕೇಶನ್ ಅಂದ್ರೆ ಕಡಿಮೆ, ನಾವು ಸ್ವಲ್ಪ ಓದೋದು ಅಂದ್ರೆ ಕಡಿಮೆ. ಓಹೋ, ನಿಮ್ಗೆ ಆಸಕ್ತಿ ಇರ್ಲಿಲ್ಲ? ಜಮೀನು ಇತ್ತನಲ್ವಾ ಸಾಕಷ್ಟು? ಇಲ್ಲ ಸರ್, 4 ಎಕರೆ ಇದ್ದೀನಿ. ಹಾ, 4 ಎಕರೆ ಇತ್ತು. ನಿಮ್ ತಂದೆ ಏನೋ ಬೇಸಾಯ ಮಾಡ್ತಿದ್ರು, ನೀವು ಅವ್ರ ಜೊತೆಗೆ ಹೋಗಿ ಬೇಸಾಯನೇ ಶುರು ಮಾಡಿದ್ರಿ, ಮುಂದುವರ್ಸ್ಕೊಂಡು ಬಂದ್ರಿ. ಬೇಸಾಯ ಅಂದ್ರೆ ಫುಲ್ ಅಂದ್ರೆ SLC ಬಿಟ್ಟೆ ಸಣ್ಣ ಮೆಕ್ಯಾನಿಕ್ ಕೆಲ್ಸಕ್ಕೆ ಹೋದಿವಿ. ಮೆಕ್ಯಾನಿಕ್ ಕೆಲ್ಸನ? ಟೂ ವೀಲರ್ ಮೆಕ್ಯಾನಿಕ್ ಹೋದಿವಿ. ಹಾ, ಟೂ ವೀಲರ್ ಮೆಕ್ಯಾನಿಕ್ ಕೆಲ್ಸ ಕಲ್ತಿ. ಎಲ್ಲಿ? ಇಲ್ಲ, ಶಿವಮೊಗ್ಗ. ಶಿವಮೊಗ್ಗದಲ್ಲೇ? ಶಿವಮೊಗ್ಗದಲ್ಲೇ ಕೆಲ್ಸ ಕಲ್ತಿವಿ. ಆಮೇಲೆ 4 ವರ್ಷ ಕಲ್ತಿದ್ದು, 4 ವರ್ಷ ಕೆಲ್ಸ ಮಾಡಿದ್ದು ಇದ್ ಮಾಡಿ ಶೋರೂಮ್ ಅಲ್ಲಿ. ಈಗ ಎಲ್ಲ ಬಿಟ್ಟು ಪುನಃ ಕೃಷಿಗೆ ಬಂದ್ರೆ. ಕೃಷಿ ಅಲ್ಲ, ಈಗ 4 ಎಕರೆನಲ್ಲೇ ನಿಮ್ದು ಎಲ್ಲ ವ್ಯವಸ್ಥೆ ಮುಂದುವರಿತಾ ಇದೆಯಾ ಅಥವಾ ಜಾಸ್ತಿ ಜಮೀನ್ ಮಾಡಿದ್ರೆ ಏನಾರ? ಇಲ್ಲ, ಅಷ್ಟರಲ್ಲ ನಡೀತಾ ಇದೆ. ಅಂದ್ರೆ ಈಗೆಲ್ಲ ಖರ್ಚುಗಳೆಲ್ಲ ಜಾಸ್ತಿ ಅಲ್ಲ. ಈಗ ಮನೆ ಸಾಕ್ಸೋದು ಅದು ಇದು ಅಲ್ಲಿ ಇಲ್ಲಿ ಎಲ್ಲ ದುಡಿಬೇಕಲ್ಲ ನಾವೆಲ್ಲ, ಅಲ್ಲೇ ಮನೆಯಲ್ಲೇ ಕೆಲಸ ಮಾಡ್ಕೊಂತ ವ್ಯವಸಾಯ ಅಂದ್ರೆ ಈಗ ಬಾಡಿಗೆ ಯಂತ್ರಗಳನ್ನ ಉಪಯೋಗಿಸ್ಕೊಂಡು ಎಲ್ಲ ಇದ್ ಮಾಡ್ತೀವಿ ನಾವು. ಬಾಡಿಗೆ ಯಂತ್ರಗಳನ್ನು ಉಪಯೋಗಿಸ್ತಾ ಇದ್ದೀರಾ? ಯಾವ ಯಂತ್ರವನ್ನ? ನಾಟಿ ಮಿಷಿನ್, ಟಿಲ್ಲರ್, ಕೋನಾವೀಡ್ರು, ಪವರ್ ಸ್ಪ್ರೇಯರ್, ಆಮೇಲೆ ಒಕ್ಕಣೆ ಮಾಡೆ ಯಂತ್ರ ಎಲ್ಲ ಎರಡೆರಡು ಇದಾವೆ. ರೀಪರ್ ಎಲ್ಲ ನೀವೇ ಕೊಂಡ್ಕೊಂಡಿರೋದಾ? ಎಲ್ಲ ನಾವೇ ಕೊಂಡ್ಕೊಂಡಿರೋದು. ಓಹೋ, ಹಾ, ಇದನ್ನ ಬಾಡಿಗೆ ಕೊಡ್ತೀರಿ? ಹಾ, ಬಾಡಿಗೆ ಹೋಗ್ತೀನಿ. ನೀವೇ ಹೋಗೋದಲ್ವಾ? ನೀವೇ ತಗೊಂಡು ಹೋಗ್ತೀರಿ? ನಾವು ಡ್ರೈವರ್ ಹೋಗ್ತೀವಿ. ಈಗ ನಿಮ್ಮ 4 ಎಕರೆ ಜಮೀನಲ್ಲಿ ಏನೇನ್ ಬೆಳಿತೀರಿ? 2 ಎಕರೆ ತೋಟ ಮಾಡಿದ್ದೀವಿ, 2 ಎಕರೆ ಭತ್ತ ಮಾಡಿದ್ದೀವಿ. 2 ಎಕರೆ ಭತ್ತ ಬೆಳಿತೀರಿ? ಇನ್ನು 10 ಎಕರೆ ಗುತ್ತಿಗೆ ಮಾಡ್ತೀವಿ, ಬೇರೆಯವ್ರದ್ದು ಗಡಿ ಮುತ್ತ ಅಂತೀವಿ. ಓಹೋ, 10 ಎಕರೆ ನೀವು ಬೇರೆಯವರ ಜಮೀನನ್ನು ಗುತ್ತಿಗೆ ತಗೊಂಡ್ ಮಾಡ್ತಾ ಇದ್ದೀರಿ, ಅಲ್ಲೂ ಭತ್ತ ಬೆಳಿತೀರಿ? ಫುಲ್ ಭತ್ತನೇ. ನಿಮ್ಮ ಹತ್ರನೇ ಯಂತ್ರಗಳೆಲ್ಲ ಸುಲಭ ಆಗುತ್ತೆ? ಎಲ್ಲ ಸುಲಭ ಇರುತ್ತೆ. ಮತ್ತೆ ನಮ್ದು ಇದಕ್ಕೂ ಕೆಲಸ ಕೊಟ್ಟಂಗಾಗುತ್ತೆ, ಮಿಷಿನರಿಗೂ, ಟಿಲ್ಲರ್ಗಳಿಗೂ, ಎಲ್ಲ ಯಂತ್ರೋಪಕರಣ ಅಷ್ಟು ಇದಾವಲ್ಲ ಅದನ್ನ ಇದ್ ಮಾಡ್ತಾ ಇದ್ದೀವಿ. ಈಗ ಹೇಳಿ, ನೀವೆಲ್ಲ ಬೇಸಾಯ ಕ್ರಮಗಳನ್ನೆಲ್ಲ ಹೇಗ್ ಮಾಡ್ತೀರಿ? ಉದಾಹರಣೆಗೆ ನಾಟಿಯಿಂದ ಹಿಡಿದು ನಾಟಿ ಯಂತ್ರವನ್ನು ಬಳಸಿ ನೀವು ನಾಟಿ ಮಾಡೋದ್ರಿಂದ ಸಸಿ ಮಡಿ ತಯಾರಿನೂ ಮಾಡ್ಕೊಳ್ಬೇಕು. ಅದಕ್ಕೆ ವಿಶೇಷವಾಗಿ ಎಲ್ಲಿ ಮಾಡ್ಕೋತೀರಾ? ಮನೆ ಹತ್ರನೇ ಮಾಡ್ಕೋತೀರಾ? ಇಲ್ಲ, ಗದ್ದೆಲ್ಲ ಮಾಡ್ತೀವಿ. ತೀರಾ ವಿಶೇಷವಾಗಿ ಅಂತ ಏನೂ ಇಲ್ಲ ಸರ್. ಈಗ ಅವಾಗ ಫಸ್ಟ್ ಗೆ ಮಾತ್ರ ಹಂಗ ಅನ್ಕೊಂಡಿದೀವಿ ವಿಶೇಷವಾಗಿ ಮಾಡ್ಬೇಕಾದನ್ನ ಅಂತ. ಬೇಡ ಅಂತೀರಾ? ಅಲ್ಲ, ವಿಶೇಷವಾಗಿ ಮಾಡ್ಬೇಕು ಅಂದ್ರೆ ಸುಲಭ ಆಗಿದೆ. ಈಗ ಅದೇ ಈಗ ಮಾಡ್ತಾ ಮಾಡ್ತಾ ಸುಲಭ ಆಗಿದೆ. ಅದೇನ್ ಬಹಳ ದೊಡ್ಡ ವಿಶೇಷ ಅಂತ ಅನ್ಸಲ್ಲ. ಏನಲ್ಲ ಸರ್, ಅದು ಅದು ದೊಡ್ಡ ವಿಶೇಷ ಏನ ಅನ್ಸಲ್ಲ. ಅದು ಏನಪ್ಪಾ ಅಂದ್ರೆ ಮಾಡೋದ್ರಲ್ಲೇ ಕ್ರಮ ಜಾಸ್ತಿ ಇರ್ಬೇಕು, ಆಸಕ್ತಿ ಜಾಸ್ತಿ ಇರ್ಬೇಕಷ್ಟೇ. ಆಸಕ್ತಿ ಎಷ್ಟಿರುತ್ತೋ ಅಷ್ಟು. ಈಗ ಹಿಂದೆ ಸಾಂಪ್ರದಾಯಿಕವಾಗಿ ಸಸಿ ಮಡಿ ಮಾಡೋದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಏನಿಲ್ಲ ಸರ್, ನಾವ್ ನಮ್ ಪದ್ಧತಿಯಲ್ಲೇ. ಇಲ್ಲ, ಇದ್ರದ್ದು ಅಂದ್ರೆ ಬೇರೆ ಟೆಕ್ನಾಲಜಿ ಟೈಪ್ ಅಂದ್ರೆ ಅದು ಖರ್ಚು ನಮಗೆ ಜಾಸ್ತಿ ಬರುತ್ತೆ. ಯಾವ್ದ್ರಲ್ಲಿ? ಟ್ರೇಯಲ್ಲಿ ಬಿಡುವುದು ಭತ್ತ. ಅದಕ್ಕೆ ಒಂದ್ ಟ್ರೇ ಬರುತ್ತೆ, ಆ ಟ್ರೇ ತಗೊಂಡಿ 2 ಅಡಿ 1 ಅಡಿ ಅಗಲ ಬರುತ್ತೆ. ಆ ತರದವು 80 ಟ್ರೇ ಬೇಕು 1 ಎಕರೆಗೆ. ಅದಕ್ಕೆ ಕಾಸ್ಟ್ 6,000 ರೂಪಾಯಿ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬಿಟ್ಟಿವಿ, 1.5 ಕೆಜಿ ಕವರ್. ಎಂತ ಕವರ್? ಮಲ್ಚಿಂಗ್ ಶೀಟ್ ಅಂತೇಳಿ, ಮಲ್ಚಿಂಗ್ ಶೀಟ್ ಒಂದು ಫ್ರೇಮ್. ಅದರಲ್ಲಿ ಅದೇ ತರನೇ ನಾವು ಇದನ್ನ ಗದ್ದೆಲ್ಲೇ ಮಾಡ್ತೀವಿ ನಾವು. ಯಾವ್ದ್ರದ್ದು ಫ್ರೇಮ್ ಮಾಡ್ಕೊಂಡಿದ್ರಿ? ಕಬ್ಬನದ್ದು. ಕಬ್ಬನದ್ದು ಫ್ರೇಮ್ ಮಾಡ್ಕೊಂಡು ಅದರಲ್ಲಿ ಮಲ್ಚಿಂಗ್ ಶೀಟ್ ಇಟ್ಬಿಟ್ಟು ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಬೀಜ ಹಾಕಿ ಇದ್ ಮಾಡೋದು. ಓಹೋ, ಅದು ಆ ಟೈಪ್. ಇದು ನಿಮ್ಮ ಸ್ವಂತ ತಂತ್ರಜ್ಞಾನ? ನಮ್ಮ ಸ್ವಂತ ಇದರಲ್ಲಿ ಮಾಡಿದೀವಿ. ಇದು 1 ಎಕರೆಗೆ 6,000-7,000 ರೂಪಾಯಿ ಖರ್ಚು ಬರುತ್ತೆ. ಇದರಲ್ಲಿ ಬರೀ 250-300 ರೂಪಾಯಿ ಬಗೆಹರಿ. ಓಹೋ, ಈ ರೀತಿಯಾಗಿ ಸಸಿ ಮಡಿಗಾಗಿ ವಿಶೇಷವಾಗಿ ಅದೇ ತರನೇ ಈಗ ನಾವು ಅಷ್ಟು 120 ಎಕರೆ ಮಾಡ್ತೀವಿ. ಒಂದು ಸೀಸನ್ಗೆ ಎರಡು ಮಿಷಿನ್ ಇದೆ ನಮ್ದು, ನಾಟಿ ಮಿಷಿನ್, ಡ್ರೈವರ್ ಇಟ್ಕೊಂಡು ಒಂದು 100-120 ಎಕರೆ ಮಾಡ್ತೀನಿ ನಾನು. 120 ಎಕರೆನಲ್ಲಿ ನಾಟಿ, ಯಾಂತ್ರೀಕೃತ ನಾಟಿಯನ್ನ ಮಾಡ್ತಿದ್ರಿ ಅಂದ್ರೆ ಈಗ ನಿಮ್ ಭಾಗದಲ್ಲಿ ಇರೋರು ಎಲ್ರಿಗೂ ಸಹ ಈ ಬಗ್ಗೆ ಒಂದು ಜಾಗೃತಿ ಬಂದಿದೆ ಈ ತರ ನಾಟಿ ಮಾಡೋದ್ರಿಂದ ಅನುಕೂಲ ಅಂತ ಅಲ್ವಾ? ಅಂದ್ರೆ ನಮ್ಮೂರಲ್ಲೇ ಮಾಡಲ್ಲ ಸರ್, ನಾವು ಈಗ ಬೇರೆ ಬೇರೆ ಈಗ RSK ವೇಜಸ್ ಕೊಡ್ತಾರೆ ನಮಗೆ ಕೃಷಿ ಇಲಾಖೆಯಿಂದ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದಿಂದ. ಇವರೆಲ್ಲ ಡೆಮೋಷನ್, ರೈತರಿಗೆ ಎಲ್ಲಿ ಲೇಬರ್ಸ್ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ಇದನ್ನ ಟೆಕ್ನಾಲಜಿ ತೋರಿಸೋದು. ಅಂದ್ರೆ ಈಗ ಅಷ್ಟು ಏನ್ ಮಾಡಕ್ ಆಗ್ತಿಲ್ಲ, ನಾವು ಬರೀ ಹಿಂಗಿದೆ ನೆಕ್ಸ್ಟ್ ಗೆ. ಈಗ ಬರ್ತಾ ಬರ್ತಾ ಜನ ಲೇಬರ್ಸ್ ಭಾರಿ ಕಡಿಮೆ ಸರ್, ಯಾರು ಸಿಗ್ತಾನೆ ಇಲ್ಲ ಲೇಬರ್ಸ್. ಅಂದ್ರೆ ಈಗ ಆಕ್ಚುಲಿ ಅವಾಗೆಲ್ಲ ನಾಟಿ ಮಾಡಾರಲ್ಲ, ಕೈ ನಾಟಿ 15-20 ಜನ ತಗೊಂಡು ಎಲ್ಲ ನಾಟಿ ಮಾಡೋರು, ಈಗೆಲ್ಲ ಕಮ್ಮಿ ಆಗಿದ್ದಾರೆ, 10-5 ಜನ ಇದಾರೆ. ಇನ್ನೆಲ್ಲ ಬರ್ತಾ ಬರ್ತಾ ಅವರು ಹಚ್ಚಲ್ಲ, ಈಗ ಇರೋರು ಯಾರು ಕಲಿತಾ ಇಲ್ಲ ನಾಟಿನ, ಕಲಿತಾ ಇಲ್ಲ, ಮಾಡ್ತಾ ಇಲ್ಲ, ಎಲ್ಲ ಸಿಟಿ ಕಡೆ ಬರ್ತಾರೆ, ಹೈಟೆಕ್ ಜೀವನ ಆತರ ಇದ್ ಮಾಡ್ತಾರೆ. ಸರಿ ರವಿಕುಮಾರ್ ಅವರೇ, ಈಗ ನೀವು ಯಾಂತ್ರೀಕೃತ ನಾಟಿಯನ್ನು ಅಳವಡಿಸಿಕೊಂಡ ಮೇಲೆ, ಈಗ ಹಿಂದೆ ಸಾಂಪ್ರದಾಯಿಕವಾಗಿ ಕುಲಿಯಾಳುಗಳನ್ನ ಕರೆಸಿಕೊಂಡು ನಾಟಿ ಮಾಡ್ತಿದ್ರಲ್ಲ, ಅದಕ್ಕೆ ಇದಕ್ಕೂ ಏನ್ ವ್ಯತ್ಯಾಸ ಕಂಡಿದ್ರಿ ಇವಾಗ? ಸರ್ ಇದು ಈಗ ಮನೆಯಲ್ಲಿ ಇಬ್ರಿದ್ರೆ 4-5 ಎಕರೆ ಸಾಕು ಮಾಡ್ಕೋಬಹುದು ಅವರು. ಓಹೋ, ಅವ್ರ ಇಬ್ಬರೇ ಇದ್ರೆ ಯಾಂತ್ರೀಕೃತ ನಾಟಿಯನ್ನ ಅಷ್ಟು ಯಾಂತ್ರೀಕೃತನೇ ಬಳಸಿದ್ರೆ, ಇಬ್ರಿದ್ರೆ 4-5 ಎಕರೆ ಆರಾಮ ಮಂಟೆ ಮಾಡಬಹುದು. ಸಾಕು ಇಬ್ರಾದ್ರೆ ಸಾಕು, ಸಸಿ ಬಿಡಕ್ ಅವರೇ ಕ್ರಮಬದ್ಧವಾಗಿ ಕ್ಲೀನ್ ಮಾಡಿದ್ರೆ, ಕ್ರಮಬದ್ಧವಾಗಿ ನಾವು ತೋರಿಸ್ಕೊಡ್ತೀವಿ. ನಾವು ಯಾವ ತರ ಅಂದ್ರೆ ನಮ್ದು ಈಗ ಸಸಿ ಅವರು ನಮಗೆ ಬಿಡಕ್ಕಿಂತ ಮುಂಚೆನೆ ಅವ್ರು ಡೇಟ್ ತಗೋಬೇಕು ನಮ್ದು, ನಾವು ಇಂಥ ದಿವಸ ಬಿಟ್ರಿ ಅಂತ ಹೇಳ್ತೀವಿ, ಅಂತ ದಿವಸ ಬಿಡ್ಬೇಕು ಅವರು. ಅಂತ ದಿವಸ ಹೋಗಿ ಅವ್ರಿಗೆ ತೋರಿಸ್ಕೊಟ್ಟು ಅವರಿಗೆ ಟಚ್ ಇರಲ್ಲ, ಅದ್ರ ಬಗ್ಗೆ ಹೆಂಗೆ ಬಿಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಇದಿರಲ್ಲ, ಅದನ್ನು ತೋರಿಸ್ಕೊಟ್ಟು ಅದನ್ನ ಇದ್ ಮಾಡಿ ಆಮೇಲೆ ವಿಸಿಟ್ ಮಾಡ್ತೀವಿ ಸಸಿನ. ಸಸಿ ಚೆನ್ನಾಗಿ ಬಂದ್ರೆ ಮಿಷಿನ್ ಆಟಿ ಚೆನ್ನಾಗಿರುತ್ತೆ. ಅಲ್ಲ, ಸಸಿ ಚೆನ್ನಾಗಿ ಬರಬೇಕು ಅಂತ ಹೇಳೋದಾದ್ರೆ ಕ್ರಮವಾಗಿ ಮಾಡಬೇಕು ಉತ್ತಮವಾದ ಬೀಜವನ್ನು ಬಳಸಬೇಕು ಅಲ್ವಾ? ಉತ್ತಮವಾದ ಬೀಜ ಬಳಸಬೇಕು, ಆಮೇಲೆ ಮಣ್ಣನ್ನೆಲ್ಲ ಹಣಿ ಮಾಡಿ ಇಡಬೇಕು ಕ್ಲೀನ್ ಆಗಿ. ಈಗ ನೀವು ಹೇಳಿದ್ರೆ ಮಾಮೂಲಿ ಸಸಿಗೂ ನಿಮ್ ಮಿಷಿನ್ ಆಟಿಗೂ ಸಸಿ ಬಿಡಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳಿ, ಇದು ಮಾಮೂಲಿ ಸಸಿಗೆ ಅವತ್ತೇ ಕೆಸರು ಹೊಡೆದು ಅವತ್ತೇ ಬಿಟ್ಟು ಬರಬಹುದು, ನಮ್ಮದು ಒಂದು ವಾರ ಮುಂಚೆ ಹೊಡೆದು ಬಿಡಬೇಕು. ಒಂದ್ ವಾರ ಮುಂಚೆ ಕೆಸರು ಮಾಡ್ಕೊಳ್ಬೇಕು, ಮಾಡಿ ಬಿಡಬೇಕು. ಯಾಕೆ? ಅದನ್ನ ಅದರ ಇರ ಇದೆಲ್ಲ ಕೊಳಿಬೇಕು. ಓಹೋ, ಕಡ್ಡಿ ಕಸ ಇದು ಎಲ್ಲ ಇರುತ್ತಲ್ಲ, ಅದನ್ನ ಕೊಳಿಬೇಕು. ಕೊಳತಿ ಆಮೇಲೆ ಅದನ್ನ ಹಿಂದಿನ ದಿವಸ ಇನ್ನೊಂದ್ಸರಿ ಟಿಲ್ಲರ್ ಹೊಡ್ಕೊಂಡು, ನಾಳೆ ಸಸಿ ಬಿಡ್ತೀವಿ ಅಂದ್ರೆ ಹಿಂದಿನ ದಿವಸ ಎಲ್ಲ ಕ್ಲೀನ್ ಆಗಿ ರೊಳ್ಳೆ ಹೊಡೆದು ಮಡಿ ಮಾಡಿ ಎಲ್ಲ ಇದ್ ಮಾಡ್ಬಿಟ್ರೆ ಆಯ್ತು. ಮಾರನೇ ದಿನ ಹೋಗಿ ಮಣ್ಣಾಕಿ ಬೀಜ ಹಾಕಿ ಅದ್ರ ಮೇಲೆ ಹುಲ್ ಮುಚ್ಚಿ 4 ದಿವಸ ಹುಲ್ ಮುಚ್ಚಬೇಕು. ಯಾಕೆ ಅಂದ್ರೆ ಈಗ ಮಳೆಗಾಲ ಆದ್ರೆ ಏನಾಗುತ್ತೆ ಅಂದ್ರೆ ಮಳೆ ಬಿದ್ದು ಇದಾಗುತ್ತೆ, ಬೀಜ ಸೈಡ್ ಆಗುತ್ತೆ, ಆಮೇಲೆ ಹಕ್ಕಿ ತಿಂತಾವೆ, ಆಮೇಲೆ ಇನ್ನೊಂದು ಅವು ಹೀಟಿಗೆ ಚೆನ್ನಾಗಿ ಸಸಿ ಬರುತ್ತೆ, ಅದ್ರ ಕಾವಿಗೆ ಹುಲ್ ಹಾಕ್ತ್ರೆ ಸಸಿ ಚೆನ್ನಾಗಿ ಬರುತ್ತೆ, ಒಂದು ಬೀಜನು ವೇಸ್ಟ್ ಆಗಲ್ಲ, ಯಾವ ವೇಸ್ಟೇಜ್ ಆಗಲ್ಲ, ಆಮೇಲೆ ತೋನು ಕರೆಕ್ಟ್ ಆಗಿ ಇಟ್ಕೊಂಡಿರುತ್ತೆ ಹುಲ್ಲು. ಬೀಜಕ್ಕೆ ಡ್ರೈ ಆದ್ರೂ ಅದನ್ನ ಚೆನ್ನಾಗೆ ತನು ಕೊಡ್ತಾ ಇರುತ್ತಲ್ಲ, ಸಸಿ ಚೆನ್ನಾಗಿ ಬರುತ್ತೆ. ಮತ್ತೆ 4 ದಿವಸದ ನಂತರ ಹುಲ್ ತೆಗಿಬೇಕು, ಹುಲ್ ತೆಗ್ದಿ ದಿನ 1 ಗಂಟೆ ಮಾಮೂಲಿ ಯಥಾಸ್ಥಿತಿ ಯಥಾ ಪ್ರಕಾರನೆ ಮತ್ತೆ ಸಸಿ ಬಿಡೋ ಮುಟ ಮಾತ್ರ ನಮ್ ಮಿಷಿನ್ ಪದ್ಧತಿ, ಆಮೇಲೆಲ್ಲ ಯಥಾಸ್ಥಿತಿ ಎಲ್ಲ ಮಾಮೂಲಿ ಟೈಪ್. ಈಗ ಎಷ್ಟು ದಿವಸದ ನಂತರ ಇದು ಸಸಿ ಮುಡಿ ನಾಟಿಗೆ ಸಿದ್ಧ ಆಗುತ್ತೆ? ಸರ್ ನಾವು ಚೆನ್ನಾಗೆ ಬೆಳೆದ್ರೆ 14 ದಿವಸಕ್ಕೆ ಸ್ಟಾರ್ಟ್ ಮಾಡಬಹುದು. ಶುರು ಮಾಡಬಹುದು. ಎತ್ತರನೇ ಆಗಿರಲ್ಲರಿ, ಸಣ್ಣ ಸಣ್ಣ ಬರೀ 3 ಇಂಚ್ ಸಾಕು. ಸಾಕು 3 ಇಂಚ್, 2.5-3 ಇಂಚ್ ಇದ್ರೆ ಸಾಕು ನಮ್ಮ ಇದಕ್ಕೆ. ಅದೇನು ಲೇಬರ್ ಹಂಗೆ ಕಟ್ಟಬೇಕು ಅನ್ನಂಗೇನಿಲ್ಲ, ಏನಿಲ್ಲ, ಮ್ಯಾಟ್ ಸಿಸ್ಟಮ್ ತಗೊಂಡೋಗಿ ಹಂಗೆ ಹಾಕ್ತಾರೆ, ಅದನ್ನು ನಾಟಿ ಮಾಡ್ತಾ ಹೋಗುತ್ತೆ. ಮತ್ತೆ ನಮ್ದು ಲೇಬರ್ಸ್ ಕಡಿಮೆ ಹಾಕ್ಬೇಕು ಅಂತ ಅಂತಂದ್ರೆ ಸರ್ ನಮಗೆ 10 ದಿವಸ ಹಚ್ಚಕ್ಕಿಂತ ಮುಂಚೆನೆ ಒಂದಿನ ಅಲ್ಲಿಗೆ ಹೊಡೆದು ಬಿಡ್ಬೇಕು. ಲೇಬರ್ಸ್ ಈಗಾದ್ರೆ ಇನ್ಗುಟ್ಲೆ ಹೊಡ್ಕೊಡ್ಬೇಕು ಎಲ್ಲ, ಅವತ್ತೆ ಜನ ಒಬ್ರು ಕೈ ಕೊಟ್ರು ಒಬ್ರು ಇದಾದ್ರು ಇದಾಗುತ್ತೆ, ನಮ್ದು ಹಂಗಲ್ಲ, ಒಂದಿನ ಮುಂಚೆ ಹೊಡೆದು ಬಿಟ್ಬಿಡ್ಬೇಕು ನಮಗೆ, ಅದು ಸೆಟ್ ಆಗ್ಬೇಕು ನೆಲ ಒಂದ್ ಗಟ್ಟಿ ಆದಾಗ ಅದು ಸಾಲು ಕ್ಲೀನ್ ಆಗಿ ಕೂರುತ್ತೆ, ಸಸಿನ ಚೆನ್ನಾಗಿ ಇದಾಗುತ್ತೆ. ಅವಾಗ ಲೇಬರ್ಸ್ ಈಗ ಇಲ್ಲಿ ಇಬ್ರು ಬೇಕಾದ್ರೆ ಅಲ್ಲಿಬ್ರು ಸರಿ ಆಗ್ತಾರ, ಅವಾಗ ಲೇಬರ್ಸ್ ಜಾಸ್ತಿ ಇದ್ ಮಾಡಲ್ಲ. ಮತ್ತೆ ರವಿಕುಮಾರ್ ಅವರೇ, ಈ ಯಂತ್ರವನ್ನು ಬಳಸಿ ನಾಟಿ ಮಾಡೋದ್ರಿಂದ ಬದುಗಳ ಹತ್ತಿರದಲ್ಲಿ ಸರಿಯಾಗಿ ನಾಟಿ ಬೀಳಲ್ಲ ಅಂತ ಹೇಳ್ತಾರೆ, ಮತ್ತೆ ಈಗ ಜಾಸ್ತಿ ತಿರುವುಗಳಿದ್ರೆ ಮೂಲೆಗಳಿದ್ರೆ ಅಲ್ಲಿ ಹೆಚ್ಚಿಗೆ ನಾಟಿ ಬೀಳಲ್ಲ ಅಂತ ಹೇಳ್ತಾರೆ, ನೀವ್ ಹೇಗ್ ಮಾಡ್ತೀರಿ ಮತ್ತೆ ಅದನ್ನ? ಸರ್ ಅದು ಏನಿಲ್ಲ, ಅದು ಒಂದು ಸಾಲು ಇದ್ರ ಪ್ರಕಾರ ಮೆಕಾನಿಕಲೈಸರ್ ಮೇಲೆ ಕೃಷಿ ವಿಜ್ಞಾನ ಕೇಂದ್ರದ ಪ್ರಕಾರ ಅದು ಬದಿನ ಹತ್ರ ಅಷ್ಟಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ. ಅದು ನಮ್ ರೈತರು ಏನ್ ಮಾಡ್ತೀವಿ ಅಂದ್ರೆ ಅದನ್ನು ಮಾಡಿ ನೋಡಿದ್ವಿ ನಾವು ಟ್ರಯಲ್, ಅದು ಸುತ್ತ ಅಷ್ಟಲ್ಲ ಅಂದ್ರೂ ಅದ್ರ ಇಳುವರಿ ಬರುತ್ತೆ ಅದಕ್ಕೆ. ಹೌದಾ? ಅದ್ರ ಇಳುವರಿ ಈಗ ಕೈ ನಾಟಿಕ್ಕಿಂತ 4 ಚೀಲ ಜಾಸ್ತಿನೇ. ಓಹೋ, 2-3 ಕ್ವಿಂಟಲ್ ಜಾಸ್ತಿನೇ ಬರುತ್ತೆ. ಜಾಸ್ತಿ ಬರುತ್ತೆ ಇದರಲ್ಲಿ? ಜಾಸ್ತಿ ಬರುತ್ತೆ. ಅದ್ ಹೆಂಗ್ರಿ? ಅದು ಸರ್, ಈಗ ನಮ್ದು ಏನಂದ್ರೆ 1 ಹುಲ್ಲು ಜಾಸ್ತಿ ಬರುತ್ತೆ. ಅಲ್ಲ, ಹೆಂಗೆ ಲೆಕ್ಕಾಚಾರ ರವಿಕುಮಾರ್ ಅವರೇ? ಈಗ ನೋಡಿ, ಪೂರ್ತಿ ಜಮೀನಲ್ಲೂ ನೀವೇನ್ ನಾಟಿ ಮಾಡಿರಲ್ಲ, ಆಮೇಲೆ ನಾಟಿ ಮಾಡ್ಬೇಕಾದ್ರೂ ಒಂದ್ 2 ಕಣೆ 3 ಸಸಿಯನ್ನು ಊರಿರ್ತೀರ ಅಷ್ಟೇನೆ, ಅಂತರನು ಜಾಸ್ತಿ ಇರುತ್ತೆ. ಇಷ್ಟೆಲ್ಲ ಆಗಿ ನಮ್ಗೆ ಭತ್ತ ಜಾಸ್ತಿ ಬರುತ್ತೆ ಅಂದ್ರೆ ಇದೊಂದು ವಿಶೇಷ ಅಲ್ಲ? ಹೇಗದು? ಅದು ಸರ್, ಈಗ ಹೆಂಗೆ ಅಂದ್ರೆ ಒಂದೇ ಕಡ್ಡಿ ಇದ್ರು ಸಾಕದಕ್ಕೆ, ಒಂದೇ ಕಡ್ಡಿ ಇದ್ರು 60-70 ಗೊನೆ ಬರ್ತಾವ್ರಲ್ಲಿ. ಓಹೋ, ಚಿಪ್ಪುಡಿಯತ್ತೆ. ಚೆನ್ನಾಗಿ ಚಿಪ್ಪುಡಿಯುತ್ತೆ. ಮತ್ತೆ ಅದು 1 ಏನಾಗುತ್ತೆ ಅಂದ್ರೆ, ನಾವು ನಾಟಿ ಹಚ್ಚಿ 15 ಅದು ಸಾಲು ಹಂಗೆ ಕಾಣ್ತಾ ಇರುತ್ತೆ. ಜನ ಎಲ್ಲ ಇದ್ ಮಾಡ್ತಾರೆ, ನಾಟಿ ಮಾಡಿದ ಗದ್ದೆ ಹಂಗೆ ಕಾಣಿಸಲ್ಲ. ಅದು ಆಮೇಲೆ 15-20 ಆದ ನಂತರ ಅದು ಅದ್ರ ಚೇಂಜಸ್ ಆಗ್ತಾ ಹೋಗುತ್ತೆ ಇಳುವರಿ. ಅದು ಚಿಪ್ ಎಲ್ಲ ಜಾಸ್ತಿ ಬರುತ್ತೆ. ಆಮೇಲೆ ಬಾರಿ ಗರ್ಸೋ ಬರುತ್ತೆ ಭತ್ತ. ಇದರಲ್ಲಿ 1 ಕಾಳು ಜಳ್ಳು ಬರಲ್ಲ. ನಮ್ ಮಿಷಿನ್ ಆಟೆಯಲ್ಲಿ ಏನ್ ಮಾಡ್ತೀವೋ ಅಂದ್ರೆ ಗಾಳಿ ಬೆಳಕು ಸರಾಗವಾಗಿ ಆಗ್ತಾ ಇರುತ್ತೆ ಅದಕ್ಕೆ. ಓಹೋ, ಅದು ಗುಟ್ಟು ಗುಟ್ಟು ಗಾಳಿ ಬೆಳಕು ಸರಾಗವಾಗಿ ಬೀಳ್ತಾ ಇರೋದ್ರಿಂದ, ಅಂತರ ಜಾಸ್ತಿ ಕೊಟ್ಟಿರೋದ್ರಿಂದ ಭತ್ತ ಜಾಸ್ತಿ ಇಳುವರಿ ಬರುತ್ತೆ. ನಾಟಿ ಮಾಡೋದೆಲ್ಲ ಆಳವಾಗಿ ಮೇಲೆ ಆತರ ಏನಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟೇ ಫಿಕ್ಸ್ ಮಾಡಿರ್ತೀವಿ. ಅದಕ್ಕೆ ಮಿಷಿನ್ ಅದೊಂದು ಸಿಸ್ಟಮ್ ಇದೆ, ಎಷ್ಟು ನಮಗೆ ನಾಟಿ ಮಾಡಬೇಕು ಅದೇ ತರನೇ ನಾಟಿ ಮಾಡುತ್ತೆ. ಆಳವಾಗೂ ಹಾಕಲ್ಲ, ಮೇಲೂ ಹಾಕಲ್ಲ. ನಾವು 1 ಇದ್ ಮಾಡ್ತೀವಿ, ಅದ ಅಷ್ಟೇ ಉರ್ಸೋದು, ಅದ ಆಳವಾಗಿ ಉರ್ಸಲ್ಲ. ಈಗ ನಾಟಿ ಮಾಡಿದ್ಮೇಲೆ ನೀರ್ ಕಟ್ಟಬೇಕಾ ಭತ್ತದ ಗದ್ದೆಗೆ? 2 ಆದ್ಮೇಲೆ ಯಥಾಸ್ಥಿತಿ ಮತ್ತೆ ಪ್ರಕಾರ. ಹೌದಾ? ಅದ್ರದ ಚೇಂಜಸ್ ಏನಿಲ್ಲ ಸರ್, ಅವಾಗ ಅಷ್ಟೇ ಚೇಂಜಸ್ ಅನ್ಕೊಂಡಿದ್ವಿ ನಾವು. ಈಗ ನಾವು ತಗೊಂಡು ಈಗ 4 ಆಯ್ತು ಮಿಷಿನ್ ತಗೊಂಡು, 1-4 ಆಯ್ತು, 1-3 ಆಯ್ತು. ಆದ್ರೆ ಯಾಂತ್ರೀಕೃತ ನಾಟಿ ಪದ್ಧತಿನಲ್ಲಿ ಭತ್ತ ಬೆಳೀತಾರಲ್ಲ, ಇದಕ್ಕೆ ಹೆಚ್ಚಿಗೆ ನೀರ್ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ನೀರ್ ಕಟ್ಟಿ ನಿಲ್ಸದೆ ಬೇಡ, ಸ್ವಲ್ಪ ಒಂಚೂರು ತೇವಾಂಶ ಇದ್ರೆ ಸಾಕು. ಎಷ್ಟು ನಾವು ಒಣಗಿಸ್ತೀವೋ ಅಷ್ಟು ತೆಂಡೆ ಬರ್ತಾ ಇರುತ್ತೆ, ಚಿಪ್ಪು ಹೊಡಿತಾ ಇರ್ತಾವ. ನಾವು ನೀರ್ ಇದಕ್ಕೆ ಬೇಡ ಬೇಡ ಜಾಸ್ತಿ, ಅದರಿಂದ ನಾವು ಭತ್ತ ಚೆನ್ನಾಗಿ ಬೆಳಿಬಹುದು. ಆಮೇಲೆ ಗಾಳಿ ಬೆಳಕು ಚೆನ್ನಾಗಿರುತ್ತೆ, ರೋಗ ರುಜಿನ ಏನು ಬರಲ್ಲ. ಎಲ್ಲವಕ್ಕೂ ರೋಗ ಬಂದ್ರೆ ಇದಕ್ಕೆ ಏನು ರೋಗ ಬರಲ್ಲ. ಹಾಗಾದ್ರೆ ಒಟ್ಟಾರೆಯಾಗಿ ಯಾಂತ್ರೀಕೃತ ನಾಟಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಖರ್ಚು ಕಡಿಮೆನಲ್ಲಿ ನಾವು ಹೆಚ್ಚು ಭತ್ತದ ಇಳುವರಿಯನ್ನು ಪಡ್ಕೊಳ್ಬಹುದು ಅಲ್ವಾ? ಹೌದಾ? ಅದಕ್ಕೂ ಕೋನಾವಿಡ್ರಿಗೂ ಮಿಷಿನ್ ಕೆವಿಕೆ ಅಲ್ಲಿ ಅದಕ್ಕೂ ಸಬ್ಸಿಡಿ ಕೊಡ್ತಾರೆ. ಅಂದ್ರೆ ರೈತರು ಅದನ್ನ ತಗೊಂಡ ಓಡ್ಕೊಂಡ್ರೆ ಬಾಡಿಗೆ ಅವರು ಅರ್ಧ ತುಂಬತಾರೆ ನಮಗೆ. ರೈತರು ನಮ್ ಡೆಮೋಸ್ಟ್ರೇಷನ್ ಇದ್ ಮಾಡ್ತಾರಲ್ಲ, ಈಗ ನಮ್ಮ ಹತ್ರ ನಮ್ಮ ಎಲ್ಲರೂ ರೈತರು ಇಟ್ಕೊಳಕಾಗಲ್ಲ, ನಾವ್ ಇಟ್ಕೊಂಡಿರ್ತೀವಿ. ನಾವ್ ಇಟ್ಕೊಂಡಿದ್ದಾಗ ಅದ್ರ ಬಾಡಿಗೆ ಅವ್ರು ಅರ್ಧ ತುಂಬತಾರೆ ಕೆವಿಕೆ. ಇನ್ನು ಇದ್ರ ಜೊತೆಗೆ ಭತ್ತದ ಕೊಯ್ಯೋ ಮಿಷನ್ ಇಟ್ಕೊಂಡಿದ್ರ? ರೀಪರ್ ಇದೆ. ರೀಪರ್ ಇದೆ ಕೊಯ್ದು ಹಾಕುತ್ತೆ. ಹುಲ್ ವೇಸ್ಟ್ ಆಗಲ್ಲ, ತರಕಾರಿ ಬೇಕಾದಷ್ಟು ಹುಲ್ಲಾಗುತ್ತೆ. ಅಲ್ಲ, ಅದು ತುಂಬಾ ದೊಡ್ಡ ದೊಡ್ಡ ಮಿಷಿನ್ಗಳು ನಾವು ಎಲ್ಲ ಹೋಗೋದ್ ನೋಡ್ತಾ ಇರ್ತೀವಿ, ನೀವು ಅಷ್ಟು ದೊಡ್ಡ ಮಿಷಿನ್ಗಳನ್ನ ಸಣ್ಣ ಗದ್ದೆನಲ್ಲೆಲ್ಲ ಹೇಗ ಓಡಾಡಿಸ್ತೀರಿ? ದೊಡ್ಡ ಅದಲ್ಲ ಸರ್, ದೊಡ್ಡದಲ್ಲ ಇದು, ನಮ್ದು ಸಣ್ಣದು ಟಿಲ್ಲರ್ ಟೈಪ್ ಕೊಯ್ದಾಕದ ಅಷ್ಟೇ ಅದ್ರ ಕೆಲಸ. ಮತ್ತೆ ಕಟ್ಟದಲ್ಲ ಇದೆಲ್ಲ ಮಾಡೋದಲ್ಲ ಜನನೇ. ಓಹೋ, ಬರೀ ಕೊಯ್ಯೋ ಮಿಷಿನ್? ಕೊಯ್ಯೋ ಮಿಷಿನ್ ಅಷ್ಟೇ ಇರು, ರೀಪರ್ ಅಂದ್ರೆ ಕೊಯ್ಯೋದಷ್ಟೇ, ಕೊಯ್ದು ಹಾಕುತ್ತೆ. ಮತ್ತೆ ಅದು ಒಕ್ಕಣೆ ಮಾಡೋದಕ್ಕೆ? ಒಕ್ಕಣೆ ಮಾಡೋದಕ್ಕೂ ಯಂತ್ರ ಇದೆ. ಮತ್ತೆ ಬೇರೆ ಮಿಷಿನ್ ಇದೆ? ಅದು ಹುಲ್ ಬೇರೆ ಭತ್ತ ಬೇರೆ ಮಾಡೋದ್ ಮಿಷಿನ್ ಇದೆ. ಓಹೋ, ಈ ಕೊಯ್ದಂತ ಭತ್ತವನ್ನ ತಗೊಂಡೋಗಿ ಆ ಮಿಷಿನ್ ಹಾಕಿದ್ರೆ ಭತ್ತ ಬೇರೆ ಆಗುತ್ತೆ, ಸಪರೇಟ್ ಆಗುತ್ತೆ. ಆ ಸಪರೇಟ್ ಆದ್ರೆ ದನ ಕರಿಗೆ ಬೇಕಾದಷ್ಟು ಹುಲ್ಲಾಗುತ್ತೆ, ಹುಲ್ಲೇನು ವೇಸ್ಟ್ ಆಗಲ್ಲ, ಹುಲ್ಲು ಒಂದ್ ಕಡ್ಡಿನೂ ವೇಸ್ಟ್ ಆಗಲ್ಲ. ಈಗ ನೀವು ಕೊಯ್ಯೋ ಮಿಷಿನ್ ಅಲ್ಲಿ ಏನು ಕೊಯ್ತಿರಲ್ಲ ಭತ್ತ? ಅಲ್ಲಿ ಸಾಕಷ್ಟು ಹುಲ್ಲು ವೇಸ್ಟ್ ಆಗುತ್ತೆ, ತುಂಬಾ ಎತ್ತರ ಇಟ್ಬಿಟ್ಟು ಜಮೀನಲ್ಲೇ ಸಾಕಷ್ಟು ಹುಲ್ಲು ಉಳ್ಕೊಂಡ್ಬಿಡುತ್ತೆ ಅಂತ ಕೆಲವು ರೈತರು ಹೇಳ್ತಾರೆ. ಅದು ದೊಡ್ಡ ಮಿಷಿನ್ ಅಲ್ಲ ಸರ್. ಈಗ ನಿಮ್ ಮಿಷಿನ್ ಅಲ್ಲಿ ಆ ಸಮಸ್ಯೆ ಇಲ್ಲ? ಇಲ್ಲ, ನಮ್ದು ಜನಕ್ಕಿಂತ ನೀಟಾಗಿ ಕೊಯ್ಯುತ್ತೆ. ಓಹೋ, ಜನಕ್ಕಿಂತ ನೀಟಾಗಿ ಕೊಯ್ಯುತ್ತೆ, ಚೂರು ಅತ್ಲ ಇತ್ಲ ವ್ಯತ್ಯಾಸನೆ ಮಾಡಲ್ಲ, ಅಷ್ಟು ನೀಟಾಗಿ ಇದ್ ಮಾಡುತ್ತ. ಹಾಗಾಗಿ ಈ ರೀತಿಯಾಗಿ ಸಂಪೂರ್ಣ ಯಾಂತ್ರೀಕರಣವನ್ನ ಭತ್ತದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಭತ್ತ ಬೆಳೆಯೋದು ಅಂತದೇನ್ ಕಷ್ಟ ಅಲ್ಲ. ಕಷ್ಟ ಅಲ್ಲ ಸರ್, ಅಲ್ವಾ? ಈಸಿ. ಹೌದೌದು, ಈಸಿ ಇದೆ, ಬಟ್ ಮಾಡ್ಬೇಕಷ್ಟೇ. ಈಗೆಲ್ಲ ಅಂದ್ರೆ ಏನಾಗಿದೆ ಅಂದ್ರೆ, ಈಗ ಮಾಡರು ಕಡಿಮೆ ಆಗಿದಾರಲ್ಲ, ಎಲ್ಲಾ ಸಿಟಿ ಕಡೆ ಹೊರಟಿದ್ದಾರೆ. ಅಲ್ಲ, ತಾವು ಇಷ್ಟೆಲ್ಲ ಯಾಂತ್ರೀಕರಣವನ್ನ ಅಳವಡಿಸಿಕೊಂಡು ಸುಮಾರು 100 ಎಕರೆನಲ್ಲಿ ಭತ್ತವನ್ನ ನಾಟಿ ಮಾಡಿ ಪ್ರಾತ್ಯಕ್ಷಿಕೆ ಎಲ್ಲ ಮಾಡ್ತಾ ಇದ್ದೀರಲ್ಲ, ಈಗ ರೈತರ ಅನುಭವ ಹೇಳಿ, ರೈತರ ಏನ್ ಹೇಳ್ತಾರೆ, ಇದನ್ನ ಅಳವಡಿಸಿಕೊಳ್ಬಹುದು ಅಂತಾರ ಅಥವಾ ಮಾಡೋಣ ಅಂತಾರ? ಈಗ ರವಿಕುಮಾರ್ ಅವರೇ, ಬರ್ರಿ, ನನ್ನೊಂದಿಷ್ಟು ಜಮೀನ್ ಇದೆ ಮಾಡ್ಕೊಡಿ ಅಂತಾರೆ, ಹೇಗಂತಾರೆ ಸರ್? ತುಂಬಾ ಕರೀತಾರೆ. ಈಗ ಹೆಂಗಾಯ್ತು ಅಂದ್ರೆ, ನಂದು ಫಸ್ಟ್ ಗೆ ನಾನು 30 ಮಾಡಕ್ಕೆ ನಾನು ಕಷ್ಟ ಬಿದ್ದೆ. ನಾವಾಗ ಫಸ್ಟ್ ವರ್ಷ ತಗೊಂಡಾಗ 30 ಮಾಡಕ್ಕೆ ಕಷ್ಟ ಬಿದ್ದ ನಾನು. ಈಗ ನಮಗೆ ಆಗಲ್ಲ ಅಂತೀವಿ, ಅಷ್ಟು ಬಂದಿದೆ ಅಂದ್ರೆ ಲೇಬರ್ಸ್ ಪ್ರಾಬ್ಲಮ್ ಅಷ್ಟಿದೆ ಅದ್ರದ್ದು. ಈಗ ನಾವು ಒಂದ್ಸು ಸರಿ ಈಗ ಯಾರ್ಯಾರು ಈಗ ಮಾಡಿರೋ ರೈತರಿಗೆ ಹೇಳಿದ್ರೆ ಅವ್ರು ಬಿಡದೇ ಇಲ್ಲ. ಅವರು ಈಗ ನನಗೆ ಅದೇ ತರ ಕಸ್ಟಮರ್ ಒಂದ್ 60-70 ಎಕರೆಗಿದ್ದಾರೆ. ಈಗ ಬಟ್ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಅವ್ರಿಗೆ ಬಿಡ್ತೀವಿ, ಬೇರೆಯವ್ರಿಗೆ ಮತ್ತೆ ಇದ್ ಮಾಡ್ತೀವಿ. ಅಂದ್ರೆ ಯಾರ ತಗೊಳ್ಳಿ ಅಂತ ಇದ್ ಮಾಡ್ತೀವಿ, ಯಾರು ತಗೊಳಕೆ ಇಲ್ಲ, ನಮ್ಮನೆ ಅವಲಂಬಿಸಿದಾರ ಅವ್ರು ಆತರ. ಈಗ ಈ ತರದ ಒಂದು ವ್ಯವಸ್ಥೆಯನ್ನ ಇನ್ನೊಂದ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಏನಾದ್ರು ಆಲೋಚನೆ ಇದೆಯಾ? ಈಗ ಇನ್ನೊಂದಿಷ್ಟು ಮಿಷನ್ ತಗೊಂಡು ಇಟ್ಕೊಂಡು ಇನ್ನೊಂದೆರಡು ಜನ ಇಟ್ಕೊಂಡು, ಈಗ ಯಾಕೆಂದ್ರೆ ರೈತರ ಬೇಡಿಕೆ ಜಾಸ್ತಿ ಇದೆ ರವಿಕುಮಾರ್ ಅವರೇ, ಹಾಗಾಗಿ ಭತ್ತ ಬೆಳೆಯುವುದು ಸಹ ಇಂದಿನ ಅಗತ್ಯ ಆಗಿದೆ. ಯಾಕೆಂದ್ರೆ ಅದು ಮುಖ್ಯವಾಗಿ ಆಹಾರದ ಬೆಳೆ, ಆದ್ರಿಂದ ನಾವು ಜನರಿಗೆ ಆಹಾರದ ಧಾನ್ಯವನ್ನ ಒದಗಿಸಬೇಕು, ಮಾಡಬೇಕು ಅಂತ ಇದೆ ಸರ್. ಬಟ್ ಅದೇ ಈಗೆಲ್ಲ ಈಗ ನಮ್ದೇ ಒಂದು ಕೃಷಿ ಕೇಂದ್ರ ಅಂದ್ರೆ ಬಾಡಿಗೆ ಯಂತ್ರ ದಾರಿಯ ಮನೆ ಅಂತ ಹೇಳಿ ಮಾಡಿದ್ವಿ, ಜೈ ಮಾರುತಿ ಯಂತ್ರ ಮನೆ ಅಂತ ಹೇಳಿ ಬೀಬಿದ್ನಳ್ಳಿ, ಅಲ್ಲೇ ಇದ್ ಮಾಡ್ಕೊಂಡಿದ್ವಿ, ಅಲ್ಲಿ ಓಪನ್ ಮಾಡಿದೀವಿ, ಮಾಡ್ತಾ ಇದೀವಿ. ಈ ಸರಿ ನೀವು ಹೇಳ್ದಂಗೆ ಒಂಚೂರು ಚೇಂಜಸ್ ಈಗ ಏನಾಗಿದೆ ಅಂದ್ರೆ, ಸಸಿ ಬಿಡಕ್ಕೂ ಅವರು ರೈತರು ಆಗಲೇ ಇಂಜೆಕ್ಟ್ ಹೊಡಿತಿದ್ದಾರೆ, ಏ ಅದಕ್ಕೂ ನೀವೇ ವ್ಯವಸ್ಥೆ ಮಾಡ್ಬಿಡ್ರಿ ಅಂತೇಳಿ. ವ್ಯವಸ್ಥೆ ನೀವೇ ಮಾಡ್ಕೊಬಿಟ್ರೆ ಅದೇನೇ ಪೇಮೆಂಟ್ ಇರುತ್ತೋ ಅದನ್ನ ಕೊಡ್ತೀವಿ ಅಂತೇಳಿ. ಅದಕ್ಕೆ ಈ ಸರಿ ಒಂದು 50 ಎಕರೆಗೆ ನಾವೇ ಓನಾಗೆ ಮಣ್ಣು ತಗೊಂಡು ಸಾಣಿಸಿಟ್ಕೊಂಡು, ಅಂದ್ರೆ ಇನ್ನೊಂದು ಬೇರೆ ಟೈಪ್, ಇದರಲ್ಲಿ ಸಸಿ ಬಿಡೋದ್ರಲ್ಲಿ 3 ಟೈಪ್ ಇದೆ, ಒಂದು ಟ್ರೇ ಪದ್ಧತಿ, ಒಂದು ಶೀಟ್ ಪದ್ಧತಿ, ಒಂದು ಡ್ರೈ ಇದರಲ್ಲೇ ಶೀಟ್ ಅಲ್ಲಿ ಮಾಡೋದು. ಈಗ ಅದೇ ಸರಿ ಈಗ ಡ್ರೈ ಅಲ್ಲಿ ಮಾಡೋದು ಅಂತೇಳಿ ಮಾಡಿದೀವಿ. ಅದಕ್ಕೆ ಸಣ್ಣ ಸಣ್ಣ ಮಿಷಿನ್ ಒಂದು ಅದೊಂದು ಆಲ್ಟ್ರೇಷನ್ ಮಾಡ್ಕೊಂಡಿದೀವಿ, ಆಲ್ಟ್ರೇಷನ್ ರಾಗಿ ಮಿಷಿನ್ ಇಂದ ಒಂದೊಂದಿರದೆ ಒಂದೊಂದೇ ಪಾರ್ಟ್ ತೆಗ್ದು ಮಾಡ್ಕೊಂಡಿದೀವಿ ಸಾಣಿಸಿ. ನಾವೆಲ್ಲ ನೀವೇ ತಂತ್ರಜ್ಞಾನವನ್ನು ಹೊಸದಾಗಿ ಮಾಡ್ಕೊಂಡು, ಆಮೇಲೆ ನಾವು ಇನ್ನೊಂದ್ ಏನ್ ಮಾಡ್ತೀವಿ ಅಂದ್ರೆ, ಈ ನಾಟಿ ಮಿಷಿನ್ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಆಟೋ ಟಿಲ್ಲರ್ ಅವೆಲ್ಲ ಏನಕ್ಕಾಗಲ್ಲ, ಬೈಕ್ ಅಲ್ಲೇ ತಗೊಂಡೋಗ್ತೀವಿ. ಬೈಕ್ ಅಲ್ಲಿ ಒಂದು ಎಕ್ಸ್ಟ್ರಾ ಟ್ರಾಲಿ ಮಾಡಿಸಿದೀವಿ, ಆ ಟ್ರಾಲಿ ಅಲ್ಲಿ ಇಟ್ಕೊಳ್ಳೋದು, ಬೈಕ್ ತಗೊಂಡು ಹೋಗ್ತಾ ಇರೋದು ಬೈಕ್. ಅದನ್ನ ಮಂಡ್ಯದ ಮಟ್ಟ ತಗೊಂಡೋಗಿದೀನಿ ಸರ್. ಹೌದಾ? ಮಂಡ್ಯಕ್ಕೆಲ್ಲ ಹೋಗ್ತೀವಿ ನಾವು ನಾಟಿ ಮಾಡಕ್ಕೆ. ನಮ್ದು ಈಗ ಸೀಸನ್ ಇಲ್ಲಿ ಕಡಿಮೆ ಆಯ್ತು ಅಂದ್ರೆ ಆ ಕಡೆ ನಮ್ ಸೀಸನ್ ಆದ್ಮೇಲೆ ಅವ್ರ ಸೀಸನ್. ಫಸ್ಟ್ ಮಂಗಳೂರು ಸ್ಟಾರ್ಟ್ ಆಗುತ್ತೆ, ಮಂಗಳೂರು ಈ ಸರಿ ಹೋಗ್ಬೇಕು ಅಂತ ಹೇಳಿದ್ದು, ಈ ಹೋದ ಸರಿ ಎಲ್ಲ ಹೋಯ್ದಿಲ್ಲ. ಹಾಗಾದ್ರೆ ನೀವು ಎಷ್ಟು ಜಿಲ್ಲೆ ತಿರುಗ್ತೀರಿ ಇವಾಗ? ಮಂಗಳೂರು, ಈ ಕಡೆ ಶಿವಮೊಗ್ಗ, ಈ ಕಡೆ ಮಂಡ್ಯ. ಮಂಡ್ಯ ಈ ಸರಿ ಮಂಗಳೂರಿಗೆ ಹೋಗ್ಬೇಕು ಸರ್. ಮಂಗಳೂರು ಇಷ್ಟು ದಿವಸ ಹೋಯ್ದಿಲ್ಲ, ಈ ಸರಿ ಹೋಗ್ಬೇಕು. ಮಹಾರಾಷ್ಟ್ರ ಹೋಗಿ ಮಾಡಿ ಬಂದಿದ್ವಿ ಸರ್, 4 ದಿನ ಮಹಾರಾಷ್ಟ್ರದಲ್ಲಿ ಒಬ್ರು ಭಾರಿ ಆಸಕ್ತಿ ಇರೋ ರೈತರು ಇದ್ ಮಾಡಿದ್ರು, ಹೋಗಿ ಅವ್ರು ಮಾಡ್ಕೊಟ್ಟು ಬಂದಿದ್ದೆ. ಹಾಗಾಗಿ ಕೈ ತುಂಬಾ ಕೆಲಸ ಇದೆ, ಏನ್ ತೊಂದರೆ ಇಲ್ಲ, ರೈತ ಕೆಲಸ ಚೆನ್ನಾಗಿದೆ, ದುಡಿಮೆ ಚೆನ್ನಾಗಿದೆ. ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಿದ್ದೀರಿ ರೈತರಲ್ಲಿ, ಭತ್ತ ಬೆಳೀರಿ, ಖರ್ಚು ಕಡಿಮೆನಲ್ಲಿ ನಾವು ಉತ್ಪಾದನೆ ಮಾಡಬಹುದು, ಒಳ್ಳೆ ಬೆಳೆ ಬೆಳಿಬಹುದು ಅಂತೇಳಿ. ಈಗ ಇನ್ನೊಂದು ರವಿಕುಮಾರ್ ಅವರ, ಈಗ ರೈತರು ಯಾವ್ದು ಹೇಳ್ತಾರೋ ಅದೇ ತಳಿಯ ಭತ್ತವನ್ನೇ ನೀವು ನಾಟಿ ಮಾಡ್ಕೊಡ್ತೀರಾ, ಅಥವಾ ಅದಕ್ಕಾಗಿ ವಿಶೇಷವಾಗಿ ನಿರ್ದಿಷ್ಟವಾದ? ಅವ್ರ ಯಾವ್ದಾರ ಅವ್ರ ಇಷ್ಟ ಬಂದಿದ್ದು ಎಲ್ಲದಕ್ಕೂ, ಎಲ್ಲದಕ್ಕೂ ಒಂದೇ ಇದೆ, ಹೈಬ್ರಿಡ್ಗೂ ಒಂದೇ, ಲೋಕಲ್ಗೂ ಒಂದೇ, ಇದು ಎಲ್ಲಾ ತಳಿಗೂ. ಈಗ ನಾವೀಗ ಸಿಸ್ಟಮ್ ಮಾಡಿದ್ರು ಅವರೇ ಬೀಜ ಭತ್ತ ನೆನೆ ಹಾಕೊಂಡು ತರಬೇಕು, ಅವರು ಬೀಜದ ಭತ್ತ ನಾವು ವಹಿಸ್ಕೊಳ್ಳಲ್ಲ, ಬೀಜದ ಭತ್ತ ಅವ್ರು ನೆನೆ ಹಾಕೋ ಬಂದು ನಾವು ಬಿಡಮಟ ಅವ್ರು ನಿಂತ್ಕೋಬೇಕು. 1:30 to 2 ಗಂಟೆಗೆ ಸಸಿ ಬಿಟ್ಬಿಡ್ತೀವಿ, ನಮ್ದೇ ಜನ ನಮ್ದೇ ಇದು ಈ ಸರಿ ಅಂತ ಪ್ಲಾನಿಂಗ್ ಮಾಡಿದೀವಿ, ಅದು ಮಾಡಿದೀವಿ. ಆಮೇಲೆ KVK ಎಲ್ಲ ರೈತರನ್ನ ಪ್ರೋತ್ಸಾಹಿಸ್ತಾರೆ, ಅಂದ್ರೆ ಅವರಿಗೆ ಸಬ್ಸಿಡಿ ದರದಲ್ಲಿ ರಿಯಾಯಿತಿ ಕೊಡ್ತಾರೆ ಅವರಿಗೆ. ಆಮೇಲೆ ಕೃಷಿ ಇಲಾಖೆಯಿಂದನು ಈ ಸರಿ ನಮಗೆ ಒಂದು ಸರ್ವಿಸ್ ಸೆಂಟರ್ ಕೊಟ್ಟಿದ್ದಾರೆ, ಸರ್ವಿಸ್ ಸೆಂಟರ್ ಮಾಡಿದೀವಿ, ಸರ್ವಿಸ್ ಸೆಂಟರ್ ಕೊಟ್ಟಿದ್ದಾರೆ ಈ ಸರಿ ಮಾಡ್ಬೇಕೀಗ ಕೃಷಿ ಇಲಾಖೆಯಿಂದನು. ಅಂದ್ರೆ ತರಬೇತಿಗಳು ಈ ಟ್ರೈನ್ ಅಪ್ಗಳು ಮಾಡಿ ಮಾಡಿ ಮಾಡಿ ಈಗ ಯಂತ್ರದ ಬಗ್ಗೆನೆ ಜಾಸ್ತಿ. ಒಳ್ಳೇದು ರವಿಕುಮಾರ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಏನು ಭತ್ತ ಬೆಳೆಯೋದು ಅದು ನಷ್ಟದ ಬಾಬು ಅಂತ ಹೇಳ್ತಾರೆ, ಅದನ್ನ ಹೋಗ್ಲಾಡಿಸ್ಬಿಟ್ಟು ನೀವೇ ಮುಂದೆ ನಿಂತು ಖಂಡಿತ ಭತ್ತವನ್ನ ಲಾಭದಾಯಕವಾಗಿ ಬೆಳಿಬಹುದು, ಒಳ್ಳೆ ಇಳುವರಿ ತಗೊಳ್ಬಹುದು ಅನ್ನೋದನ್ನ ಯಂತ್ರಗಳ ಮೂಲಕವಾಗಿ ನಾಟಿ ಮಾಡಿ ಅದನ್ನ ಕೊಯ್ಲು ಮಾಡಿ ಒಕ್ಕಣೆ ಮಾಡಿ ನೀವು ರೈತರಿಗೆ ಸಹಾಯ ಮಾಡ್ತಾ ಇದ್ದೀರಿ, ಯಂತ್ರೀಕರಣವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀರಿ. ಈ ಎಲ್ಲ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಭತ್ತದ ಖರ್ಚು ಕಡಿಮೆ ಮಾಡುವಲ್ಲಿ ಯಾಂತ್ರೀಕರಣದ ಅಳವಡಿಕೆ ಈ ಕುರಿತು ಶಿವಮೊಗ್ಗದ ಬಿಬೀರನಹಳ್ಳಿಯ ಬಿಎನ್ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು HN ಸುಬ್ರಹ್ಮಣ್ಯ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆಯನ್ನ. ನಮನಾ ನಮನಾ ನಮನಾ

ಅವಳು ನುಡಿಸುತ್ತಿಹಳು ಕಣ ಕಣದೇ ಶಾರದೆ ಕಲಿತಿಹಳು ಕಾಣದೆ ಅವರಿವರಿಲ್ಲ ಸರಿ ಸಮರೆಲ್ಲ